ಅದರಲ್ಲಿ ಅದ್ಯೋ ಅಭೇದೋ ಭಾವ ಅತ್ಯ ಅತ್ಯಂತ ದೊಡ್ಡದು. ಏನಿಗಿಂತ ದೊಡ್ಡದು? ತೇಜಸ್ಸು. ತೇಜಸ್ಸು ಇಬ್ಬರರಿಗೆ ತೇಜ ಅಂದಿಸು. ಯಾಕೆಂದ್ರೆ ತೇಜ ಅಂದ್ರೆ ಏನು ಗೊತ್ತಿಲ್ಲ? ತೇಜಸ್ಸು ಯೋಜನ. ತೇಜಸ್ಸು ಅಂದ್ರೆ ಓಜಸ್ಸು. ಓಜಸ್ಸು ಅಂದ್ರೆ ಏನು? ಒಳ್ಳೆ ಕಷ್ಟ. ತೇಜಸ್ಸು ಅಂದ್ರೆ ಓಜಸ್ಸು. ಓಜಸ್ಸು ಅಂದ್ರೆ ತೇಜಸ್ಸು. ಓಜಸ್ಸು ಅಂದ್ರೆ ಏನು ಗೊತ್ತ? ಇನ್ನೊಬ್ಬರನ್ನ ಮಗು ಪಡೆಯುವ ತಾಕತ್ತು. ಅದೇ ಒಳ್ಳೆ ತೇಜಸ್ವಿ ಅಂದ್ರೆ ಏನು? ಸೋರೂಮ್ ಲೈಟ್ ಅಡಿಯಲ್ಲಿ ನಿಂತುಕೊಂಡಿದ್ದಾರೆ ಅಂತ ಅರ್ಥ. ಒಳ್ಳೆ ಕಡಿಮೆ ತೇಜಸ್ಸು ಫೋಕಸ್ ಮಾಡಿಬಿಟ್ಟು ತೇಜಸ್ ಬರುತ್ತೆ ಮುಂದಕ್ಕೆ. ಅದು ಸೋರೂಮ್ ಲೈಟ್ ಅಡಿಯಲ್ಲಿ ನಿಂತುಕೊಂಡ್ರೆ ತೇಜಸ್ ಬರೋದು. ತೇಜಸ್ಸು ಅಂದ್ರೆ ಅಪ್ಪ ಮನುಷ್ಯ ನಿಂತುಕೊಂಡ್ರೆ ಅವನನ್ನ ಫೇಸ್ ಮಾಡುವ ಧೈರ್ಯ ಇರುವುದಿಲ್ಲ. ಕೆಲವರು ಎದುರಿಸಿ ಅವ್ರ ಮುಖ ನೋಡಿ ಮಾತಾಡಿ ಧೈರ್ಯ ಆಗುವುದಿಲ್ಲ ಅಲ್ವಾ? ದಟ್ ತೇಜಸ್ ಬೆಕ್ಕಿ ಇರುವುದಿಲ್ಲ. ಅದೇ ಚಳಿಗಾರಲ್ಲ ಬರೋಲ್ಲ. ಆದ್ರೆ ಮಾತಾಡಿದ ನೋಡಿ ಬಹಳ ಜನ ನೋಡ್ತೀವಿ ನೋಡಿ ಅವರು ಕಂಡುಕೊಂಡು ಅವರು ಕಂಡಿಗೆ ಕಂಡುಕೊಂಡು ಯಾರು ಮಾತಾಡ್ತೀವಿ? ಮುಂದಿನ ಬೆಳಕನ್ನು ಎದುರಿಸಿ ಯಾರಿಗೂ ಅದು ತೇಜಸ್ಸು. ಇದನ್ನು ತೇಜಸ್ಸು ಅಂದ್ರೆ ಅದು ಒಳಗಿನ ಜ್ಞಾನದ ಬೆಳ. ಅದನ್ನು ಯೋಚಿಸಲಿಕ್ಕೆ ಆಗುದು ಯಾರು ಅದನ್ನು ಫೇಸ್ ಮಾಡಿದ್ರು. ಅದು ದೇಹದ ಬಲಕ್ಕೆ ಇನ್ನೊಬ್ಬರನ್ನ ಬಗ್ಗು ಬಡಿದು ಯಾರಿಗೂ ಸೋಲರಿಯದ ಯಾರ ಮುಂದೆ ಸೋಲದೆ ಇನ್ನೊಬ್ಬರನ್ನ ಮಣಿಸುವ ಶಕ್ತಿಗೆ ತೇಜಸ್ಸು. ಅದು ಹೇಳಿದ ದೈಹಿಕ ಮತ್ತು ಜ್ಞಾನದ ತೇಜಸ್ಸು ಇದ್ದವರನ್ನು ಎದುರಿಗೆ ಫೇಸ್ ಮಾಡಲಿಕ್ಕಾಗ ದೇಹದ ತೇಜಸ್ಸು ಇದ್ದವರು ಮಾಡಿದ್ರು. ಆ ಎರಡು ತೇಜಸ್ಸಿನ ದೇವತೆ ಇತ್ತು. ಮತ್ತೆ ನಮ್ಮ ದೇಹದಲ್ಲಿ ಮಾಡಿದ್ರೆ ತೇಜಸ್ಸಿನ ಅಂಶ ಇದೆ. ಪ್ರಾಣಮಯ ಕೋಶದಲ್ಲಿ ಆ ಪ್ರಾಣಮಯ ಕೋಶದಲ್ಲಿ ಇದ್ದಂತ ತೇಜಸ್ಸಿನ ಅಂಶವನ್ನು ನೀವೇ ಮಾಡ್ತಕ್ಕಂತ ದೇವತೆ ಇತ್ತು. ಅದರಿಂದ ಇಂದ್ರನ ಪ್ರತೀಕದಲ್ಲಿ ತೇಜಸ್ಸಿನ ಅದನ್ನ ಶರತ್ಕುಮಾರ ಆರದ ಬೆಳವರಿ ಬಂದೆ ಆರದ ಬೆಳವರಿಗಿಂತ ಶರತ್ಕುಮಾರ ಇಂದ್ರ ಶರತ್ಕುಮಾರ ಒಂದೇ ನಂತರ ಸುಮಾರಾಗಿ ಈ ತೇಜಸ್ಸನ್ನು ನಿಯಂತ್ರಿಸುವ ಶಕ್ತಿ ಇಂದ್ರನಿಗೆ ಮಾತ್ರ ಸಮಾನ ಇಂದ್ರನಿಗೆ ಇದೆ. ಕಾಮನಿಗೂ ಇದೆ. ಕಾಮನು ಕೂಡ ಅಂದ್ರೆ ಒಂದು ಏನಂದ್ರೆ ಇಂದ್ರ ತೇಜಸ್ಸನ್ನು ಕೊಟ್ಟಾಗಿದೆ. ಕಾಮ ಟೆಸ್ಟ್ ಮಾಡಬೇಕೋಸ್ಕರ ತೇಜಸ್ಸನ್ನು ತೆಗೀತಾರೆ. ಇಂದ್ರ ತೇಜಸ್ಸನ್ನು ಕಾಮದ ಪ್ರಚೋದನೆ ಮಾಡಿ ತೇಜಸ್ಸಿನಲ್ಲಿ ಹೇಗೆ ಮಾಡ್ತಾರೆ ಅದು ಟೆಸ್ಟ್. ತೇಜಸ್ಸನ್ನು ಬರೋದೇ ತೆಗೆದುಕೊಳ್ಳಿ ಕಾಮದ ಪ್ರಚೋದನೆ ಮೂಲಕ ಸೆಕ್ಸಿನ ಮೂಲಕ ಅವನ ತೇಜಸ್ಸನ್ನ ಕಮ್ಮಿ ಮಾಡ್ತಾನೆ. ಸೆಕ್ಸುವಲ್ ಇಂಟೆಲಿಜೆನ್ಸ್ ಅವನಲ್ಲಿ ತೇಜಸ್ಸು ನಾಶವಾಗುತ್ತೆ. ಅದನ್ನು ಮತ್ತೆ ಪುನಃ ಆಗಮಿಸಬಹುದು. ವಿಗ್ರಹ ಮಾಡಿ ಪರೀಕ್ಷೆ ಮಾಡೋನೊಬ್ಬ ಗೊತ್ತು ಪರೀಕ್ಷೆ ಮಾಡೋನೊಬ್ಬ ಅದಿಬ್ಬರು ತೇಜಸ್ಸ ನಿಯಮ ಶಕ್ತಿಗಳೇ ಗಂಡ ಅಥವಾ ಶರತ್ ಕುಮಾರ ಅಥವಾ ಕಾಮ ಇಬ್ಬರ ಇವರಿಬ್ಬರು ಈಗ ಒಳಗಿನ ಮತ್ತು ಹೊರಗಿನ ತೇಜಸ್ಸಿನ ದೇವತೆಗಳು. ಅಂತ ತೇಜಸ್ಸು ಪ್ರತಿಭೆ ನಮಗೆ ಪ್ರತಿಭೆ ಕೊಡತಪ್ಪ. ತೇಜಸ್ಸು ಅನ್ನುವ ಶಬ್ದ ಇನ್ನೊಬ್ಬರನ್ನ ಮಣಿಸುವ ಶಕ್ತಿ ಅಭಿಭವ ಶಕ್ತಿ ದಾನಿಗಹ. ಅದರಿಂದ ಅಂತ ಓಜಸ್ಸು ಮತ್ತು ಸಾಹಸ ಓಜಸ್ಸು ಸಾಹಸ ಸಹಸ್ವ ಅನ್ನೋದ್ರಿಂದ ಒಳ್ಳೆ ಸಹಸ್ವ ಅಂತ ಅದ ಸಹಸ್ವ ಅಂತಂದ್ರೆ ಅನಭಿಭಾಗ್ಯತ್ವ ಇನ್ನೊಬ್ಬರಿಗೆ ಮನೆಯದವ. ಓಜಸ್ವ ಅಂದ್ರೆ ಇನ್ನೊಬ್ಬರನ್ನು ಮಣಿಸುವವ. ಸಹಸ್ವ ಅಂದ್ರೆ ಇನ್ನೊಬ್ಬರಿಗೆ ಮಣಿಯದವ. ಓಜಸ್ವ ಅಂದ್ರೆ ಇನ್ನೊಬ್ಬರನ್ನು ಮಣಿಸುವವ. ಇದು ಓಜಸ್ಸು ಮತ್ತು ಸಹಸ್ಸು ಅನ್ನೋ ಶಬ್ದವನ್ನ ಸಂಸ್ಕೃತದಲ್ಲಿ ಬಳಸುವಂತಹ ವಿಧಾನ. ಅಂತಹ ಓಜಸ್ಸಿನ ದೇವತೆ ಹೊರಗಿನ ಓಜಸ್ಸು ಹೊರಗಿನ ಓಜಸ್ಸಿನ ದೇವತೆ ಆಗಿರ್ತಕ್ಕ ಆದ್ದರಿಂದ ತೇಜಸ್ ಶಬ್ದ ವಾಚ್ಯನಾಗಿರ್ತಕ್ಕಂತಹ ಇಂದ್ರನಲ್ಲಿ ಇಂದ್ರನ ಪ್ರತೀಕದಲ್ಲಿ ಭಗವಂತನನ್ನ ಉಪಾಸನೆ ಮಾಡು. ಭಗವಂತ ಎಲ್ಲ ತೇಜಸ್ಸುಗಳ ತೇಜಸ್ಸು ಮಹಾ ತೇಜಸ್ಸು ಎಲ್ಲ ತೇಜಸ್ಸುಗಳ ಮೂಲಶಕ್ತಿ ನನಗೂ ನನ್ನ ಮಾನಸಿಕ ತೇಜಸ್ಸನ್ನು ಜಾಗೃತಗೊಳಿಸು. ನನ್ನನ್ನು ಪ್ರತಿಭಾವಂತನನ್ನಾಗಿ ಮಾಡುವಂತ ಪ್ರಾರ್ಥನೆ ಮಾಡು. ಇಷ್ಟು ಸಾಧ್ಯ ಸಂಜೆ ಆಪ್ಯಾಯಂತು ಮಮಾಂಗಾನಿ ವಾಕ್ಪ್ರಾಣಶ್ಚಕ್ಷುಶ್ರೋತ್ರಂ ಅಸೋಬಲಇಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಂ ಬ್ರಹ್ಮ ನಿರಾ ಅಹಂಕಾರಿಕ ಪುರಾಣ ಅವನಿಗಿಂತಲೂ ಮಿಗಿಲಾಗಿರ್ತಕ್ಕಂತಹ ಅನುಷ್ಠಾನ ಇದೆಯೋ ಅಂತ ನಾರದರು ಪ್ರಶ್ನೆ ಮಾಡಿಕೊಂಡಿದೆ. ಸಂಸ್ಕಾರವು ಅಧ್ಯೋವಾವಸ್ಥೆ ಕರ್ಮೆ ಎಂಬುವ ಅಭಿವೃದ್ಧಿ ತೇಜೋವಾವ ತೇಜಸ್ಸು ನೀರಿಗಿಂತ ದೊಡ್ಡ ವಸ್ತು ಶಕ್ತಿ. ಉಪನಿಷತ್ತು ಮೇಲನೋಟಕ್ಕೆ ಬರೇ ಮಣ್ಣು ನೀರು ಬೆಂಕಿ, ಬಂಡಿಗಿಂತ ನೀರು ದೊಡ್ಡ ಶಕ್ತಿ, ನೀರಿಗಿಂತ ಬೆಂಕಿ ದೊಡ್ಡ ಶಕ್ತಿಯನ್ನು ಅರ್ಥದಲ್ಲಿ ಹೇಳಿದ ಹಾಗೆ ಇದೆ. ಇದಕ್ಕೆ ಮಣ್ಣು ನೀರು ಬೆಂಕಿ ಅಂತ ಅಷ್ಟೇ ಅರ್ಥ ಮಾಡಿದರೆ ಏನು ಸಮಸ್ಯೆ ಅನ್ನೋದನ್ನು ನಾವು ಮೊದಲು ನೋಡಿದ್ದೇವೆ. ಯಾಕೆಂದರೆ ಅಂತರಂಗ ಪ್ರಪಂಚವು ಮನಸ್ಸು, ಮನಸ್ಸಿನಲ್ಲಿ ವಿಜ್ಞಾನ, ವಿಜ್ಞಾನದಲ್ಲಿ ಧ್ಯಾನ, ಧ್ಯಾನದಿಂದ ಬುದ್ಧಿಬಲ ಎಲ್ಲ ಮತ್ತೆ ಮಣ್ಣು ನೀರು ಬೆಂಕಿ ಬರುತ್ತೆ. ಅದೊಂದು ಆಗ್ತದೆ. ಎರಡನೇದು ಮೂಲಭೂತವಾಗಿ ಒಂದು ನಿಯಮ ಇದೆ, ಶಾಸ್ತ್ರ ಇದೆ. ಯಾವ ಜಡಕ್ಕೂ ಸ್ವತಃ ಶಕ್ತಿ ಇಲ್ಲ ಅಂತಕ್ಕಂಥದ್ದು ಶಾಸ್ತ್ರದ ಅನುಸಿದ್ಧ. ಅದರಿಂದ ಮಣ್ಣಿಗೆ, ನೀರಿಗೆ, ಬೆಂಕಿಗೆ ಅದರದ್ದೇ ಆದ ಸ್ವಂತ ಶಕ್ತಿ ಇದ್ದಿಲ್ಲ. ಅದರಲ್ಲಿ ಏನು ಶಕ್ತಿಯನ್ನು ನಾವು ನೋಡ್ತೇವೆ ಅದು ಅದರಲ್ಲಿರತಕ್ಕಂಥ ದೇವರು ಮಾಡತಕ್ಕಂಥ ದೇವತಾಶ. ಚೈತನ್ಯಕ್ಕೆ ಶಕ್ತಿ ಎಂಬುದು ಚೈತನ್ಯದ ಧರ್ಮ, ಜಡದ ಧರ್ಮ ಅಲ್ಲ. ಅದರಿಂದ ಇವಾಗ ಭೂಮಿಯಲ್ಲಿ ಆಕರ್ಷಣ ಶಕ್ತಿ ಇದೆ ಅಂತ ಹೇಳಿದ್ರೆ ಅದು ಮಣ್ಣಿನ ಧರ್ಮ ಅಲ್ಲ, ಅದೊಂದು ಶಕ್ತಿ ಅನ್ನೋದೊಂದು ಚೇತನ ಧರ್ಮ. ಅದೇನದು ಅಂದ್ರೆ ಅದು ಸಂಕರ್ಷಣ ಶಕ್ತಿ, ವಿಶೇಷ ನಿಯಾಮಕ ದೇವತೆ. ಹೀಗೆ ವಾಯು, ಶೇಷ ಇದರೆಲ್ಲ ಆಕರ್ಷಣ ಶಕ್ತಿಯ ದೇವತೆಗಳು. ಶಕ್ತಿ ಅನ್ನುವುದು ಮೂಲತಃ ಜಡದಲ್ಲಿ ಇಲ್ಲ, ಶಕ್ತಿ ಅನ್ನುವುದು ಚೇತನದ ಧರ್ಮ. ನಮಗೆ ಅನುಭವಿಸಿದ್ದಲ್ವಾ, ಒಂದು ದೇಹದಲ್ಲಿ ಚೇತನ ಇದ್ದಷ್ಟಾದ ಶಕ್ತಿ, ಆಮೇಲೆ ಅಚೇತನ ಹೊರಟಿರುತ್ತದೆ ಏನು ಶಕ್ತಿ ಇರುತ್ತೆ ಅದೇ ರೀತಿ ಏನಿಲ್ಲ ಅನ್ನಿಸಿಕೊಳ್ಳುವಷ್ಟೇ. ಆ ಶಕ್ತಿ ಅನ್ನುವುದು ಚೇತನದ ಧರ್ಮ, ಅದೊಂದು ಸರ್ವತ್ರ ನಮಗೆ ಕಂಡಿರ್ತಕ್ಕಂಥ ಶಕ್ತಿ. ಇದಕ್ಕೆ ಅಪವಾದವನ್ನು ಶಾಸ್ತ್ರಜ್ಞರು ಕೊಡುತ್ತಾರೆ. ಎಲ್ಲಿ ಶಕ್ತಿ ನೀನು ಕಂಡರೋ ಅದರ ಹಿಂದೆ ಒಂದು ಚೇತನವನ್ನು ನೋಡು. ಈ ಕಲ್ಪನೆ, ಈ ಒಂದು ಅನುಸಂಧಾನ, ಈ ಲಾಜಿಕ್ನಿಂದಲೇ ಇದು ವಿಜ್ಞಾನ ಬಲ. ಈ ಬಲದಿಂದಲೇ ದೇವತಾ ವಿಜ್ಞಾನ ಬಂದಿದೆ. ಎಲ್ಲಿ ಒಂದು ಶಕ್ತಿ ಇದೆಯೋ ಅದರ ಹಿಂದೆ ಒಂದು ದೇವ ಬಂದಿದೆ. ಅಲ್ಲಿಗೆ ಮುಗಿಯಲಿಲ್ಲ ವಿಜ್ಞಾನ ಬಲ, ಆ ದೇವತೆಗೆ ಆ ಶಕ್ತಿ ಚೇತನಕ್ಕಾದ್ರೆ ಎಲ್ಲಿ ಸ್ವತಂತ್ರ ಅಲ್ಲ. ಸ್ವತಂತ್ರವಾಗಿ ಚೇತನಕ್ಕೂ ಇಲ್ಲ. ಅದಕ್ಕೆ ಎದ್ದ ಮಂತ್ರತ್ವ ಮಹತ್ವ, ಆ ಶಕ್ತಿಯು ಭಗವಂತನಿಂದ ದತ್ತವಾದದ್ದು. ಅದರಿಂದ ಎಲ್ಲ ಶಕ್ತಿಯ ಮೂಲ ಭಗವಂತ. ಭಗವದ ಅಧೀನವಾಗಿ ಚೇತನಗಳಲ್ಲಿ ಶಕ್ತಿ, ಚೇತನ ಅಧಿಷ್ಠಿತವಾದ ಅಚೇತನಗಳಲ್ಲಿ ಶಕ್ತಿ. ಅದು ಇಷ್ಟು ವಿಷಯ ಶಾಸ್ತ್ರೀಯವಾದ ಪ್ರಕ್ರಿಯೆ. ಅದರಿಂದ ಸ್ವತಃ ಜಡದಲ್ಲಿ ಶಕ್ತಿ ಈಗ ಅದನ್ನ ಏನು ಮಣ್ಣಿನ ಅನ್ನದ ಶಕ್ತಿ ಅಂತ ಹೇಳಿದ್ರು ಅದು ಅನ್ನಾಭಿಮಾನಿಯ ಶಕ್ತಿ. ಜಲದ ಅಪ್ಪಿನ ಶಕ್ತಿ ಅಂತ ಹೇಳಿದ್ರು ಅದು ಅವಭಿಮಾನಿಯ ಶಕ್ತಿ. ತೇಜಸ್ಸಿನ ಶಕ್ತಿ ಅಂತ ಹೇಳಿದ್ರೆ ಅದು ತೇಜೋಭಿಮಾನಿಯ ಶಕ್ತಿ. ಅದು ನಾವು ಅನ್ನಾಭಿಮಾನಿ ಅದರಿಂದ ಗೊತ್ತಾಗಿದೆ. ಅದರ ನಂತರ ನೀರು ನಮ್ಮ ದೇಹದಲ್ಲಿ ಇರತಕ್ಕಂಥ ಅನ್ನದ ನೀರಿನಂಶ ಮತ್ತು ಜ್ಞಾನದ ರಸ ತೃಪ್ತಿ. ಜ್ಞಾನದಲ್ಲಿ ಕಂಟೆಂಟ್ಮೆಂಟ್ ಒಂದು ವಿಷಯ ತಿಳಿದಾಗ ಆಗ್ತಕ್ಕಂಥ ಖುಷಿ, ಅದು ಹೋಗುವ ಅಭಿಮಾನಿಯಾಗಿರುವ ಸಮಾಜ ಅಪ್ಪಿನ ಅಭಿಮಾನಿ ಅಹಂಕಾರ ಇದೆಲ್ಲಕ್ಕಿಂತ ಹಿಂದೆ ಇದಕ್ಕೂ ಮೂಲವನ್ನು ಜ್ಞಾನದಿಂದ ಖುಷಿಯಾಗಬೇಕಾಗಿದ್ದರೆ ಒಂದು ವಿಷಯವನ್ನು ತಿಳಿದು ಪೂರ್ಣ ಖುಷಿಯಾಗಿ ತಿಳಿದು ಅದಕ್ಕೆ ಖುಷಿ ಪಡಬೇಕಾಗಿದ್ದರೆ ಅದನ್ನ ತಿಳಿಯುವಂತಹ ಪ್ರತಿಭೆ ಇರಬೇಕು. ಪ್ರತಿಭೆ ಅದನ್ನು ನಾನು ಬೈದು ಹೇಳಿದೆ ಇಂಟ್ಯೂಷನ್ ಫ್ಲಾಶ್. ಎರಡು ತರದ ಪ್ರತಿಭೆ ಇದೆ, ಇಂಟೆಲೆಕ್ಚುವಲ್ ಫ್ಲಾಶ್ ಮತ್ತು ಇಂಟ್ಯೂಷನಲ್ ಫ್ಲಾಶ್. ಎರಡು ವಿಧವಾದಂತಹ ಸ್ಫುರಣಗಳು ಆಗಿದೆ. ಇಂಟೆಲೆಕ್ಚುವಲ್ ಫ್ಲಾಶ್ಗಿಂತ ಹೆಚ್ಚು ಖುಷಿ ಕೊಡುವಂತಹ ಇಂಟ್ಯೂಷನಲ್ ಫ್ಲಾಶ್. ಸುಮ್ಮನೆ ಕರ್ನಾಟಕಕ್ಕೆ ವಿಷಯಗಳು ಹೊಳೆಯಬೇಕು, ಹೊಳೆದಷ್ಟು ಗ್ರಂಥ ಸಂಪಾದನೆ ಆಗಿ ಓದಿ ಹೊಳೆಯೋದಲ್ಲ, ಹೊಳೆದಂತಕ್ಕೆ ಪ್ರಮಾಣ ಗ್ರಂಥದಲ್ಲಿ ಸಂಪಾದಿಸಬೇಕು. ಅದನ್ನೇ ನಿರ್ಣಯಿಸಿ ನಾನು ಹೇಳಿದ್ದೆ ಆಚಾರ ವೇದ ಗುಹ ಮನುಷ್ಯನಿಗೆ ಸಹ ಕೆಟ್ಟ ವೈದಿಕ ವೇದತ್ಯಾಗ ಮಾಡುತ್ತೆ. ವೇದತ್ಯಾಗ ಮಾಡುತ್ತೆ ಮಾತು ಮಾತಿಗೆ ನೋಡಿ ಹೇಳುತ್ತೇನೆ, ಪುಸ್ತಕ ನೋಡಿ ಹೇಳುತ್ತೇನೆ, ಇದನ್ನು ಬಿಡುವುದು ವೇದ ಬಿಡುವುದಲ್ಲ. ಕೆಟ್ಟ ವೇದನ ಆಗಬೇಕು ಅಂತ ಆಚಾರ್ಯ ಎಂದುಕೊಂಡರೆ ಹೇಳ್ತಾರೆ. ಬಹಳ ಮಹತ್ವದ ಮಾತು. ಅದಕ್ಕೆ ಅಭಿಮಾನಿ ದೇವತೆ ಯಾರು ನಮಗೆ ಹೊಳೆಯಬೇಕು. ಕೆಲವರಿಗೆ ಹೊಳೆಯಲ್ಲ ನಮ್ಮಲ್ಲಿ ವೈದ್ಯರು ಆಯುರ್ವೇದ ವೈದ್ಯರು ನಮ್ಮ ಬಹಳ ಪ್ರಚಂಡ ಮನುಷ್ಯ. ಬಹಳ ಪ್ರಚಂಡ ಅಂದ್ರೆ ಸುಮ್ಮನೆ ನಾಡಿ ನೋಡಿ ಈಗ ಅಲ್ಲ, ಈಗ ನೀವು ಹೋಗುವಾಗ ಏನಂತಲ್ಲ, ಚಿಕ್ಕದಲ್ಲಿ ಏನೇನು ಕಾಯಿಲೆ ಬಂದಿದ್ದೆಲ್ಲ ನೀವು ಹೋಗುವಾಗಿದ್ದಾಗ ಈಗಾಗಿತ್ತಲ್ವಾ, ಆಮೇಲೆ ಈಗಾಗಿತ್ತು ಬಾಲ್ಯದಿಂದ ಏನಿದ್ದಾಗಿತ್ತು ಅದನ್ನ ನಾಡಿ ನೋಡಿದ್ರು. ಅದನ್ನು ನಾಡಿ ನೋಡಿದ ತಕ್ಷಣ ಯಾಕಿಂತ ಅವರಿಗೆ ಎಲ್ಲರೂ ಎಲ್ಲರೂ ನಾಡಿ ತುಂಬ ತಪ್ಪು ಹೊಡಿತಾ ಇದ್ದಂತೆ ಹೊಡಿತ ನಾಡಿ ವಿಜ್ಞಾನ ಗೊತ್ತು ಅವನತ್ರವೇ ಕೇಳಿದೆ. ಇದನ್ನು ಯಾರಾದ್ರೂ ಏಳು ಗೊತ್ತು ಸಾಯಬಾರ್ದ ಮುದುಕ ನಾವು ಈ ಸೋಮ ಸೆಕೆಂಡ್ ನೀವು ಸಾಯ ಮುಖ್ಯ ಏಳು ಗೊತ್ತು ಬರ್ತದೆ ಅಂದ್ರೆ ಅದು ಕೇಳಿಕೊಂಡು ತಿಳಿಯೋಲ್ಲ ಅಂತ ಅದು ಬೆಳಿಬೇಕು. ಹೇಳಿಕೊಟ್ಟು ತಿಳಿಯೋಲ್ಲ ಗೊತ್ತು ತಿಳಿಯಬೇಕು ಅನ್ನೋ ಗಟ್ಟಿದೆ ಯಾಕಂದ್ರೆ ಅದೇ ಇಲ್ಲ. ಇವತ್ತು ಇಷ್ಟ ಅಪೂರ್ವ ಸಂಸ್ಕೃತಿ ತಿಳ್ಕೊಳ್ಬೇಕು ಅನ್ನೋ ಜಿಜ್ಞಾಸೆನೇ ಇಲ್ಲ. ಹಾಗೆಲ್ಲ ಅಪೂರ್ವ ಬಂದ್ರೆ ಅವರು ಬೆಳೆಯೋದಿಲ್ಲ ಬೆಳೆಯೋದಿಲ್ಲ. ಅದರಿಂದ ಅದು ತನ್ನಷ್ಟಕ್ಕೆ ಬರಬೇಕು ಹೇಳಿಕ್ ಬರಬೇಕು. ಈಗ ಯಾವುದು ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ ಪ್ರತಿಭಾವಂತ ವಿದ್ಯಾರ್ಥಿ ನಿರ್ಮಾಣ ಮಾಡಿರ್ತಾರೆ ಇಂಥ ಪ್ರತಿಭೆಯನ್ನು ಜಾಗೃತಗೊಳಿಸಬಹುದು, ಅವ್ರು ಇಂಥದ ಪ್ರತಿಭೆಯನ್ನು ಸೃಷ್ಟಿ ಮಾಡಲಿಕ್ಕೆ ಅಧಿಕಾರದಲ್ಲಿ ಅಂತ ಪ್ರತಿಭೆ ಅನ್ನೋದು ಇರೋದು. ಇಂಥದ್ದನ್ನ ಜಾಗೃತಗೊಳಿಸಬಹುದಷ್ಟೇ ಹೊರತು ಇಲ್ಲದೇ ಇದ್ದ ಪ್ರತಿಭೆಯನ್ನು ಸೃಷ್ಟಿ ಮಾಡಲಿಕ್ಕೆ ಯಾವ ಉಪಾಧ್ಯಾಯ ಅಂತ ಒಂದು ಪ್ರತಿಭೆ ಕಂಡಷ್ಟು. ಅವರು ಯಾಕೆ ಹೇಳಿ ಅಂದ್ರೆ ಅವರು ಈ ಮುಂದೆ ಏನೇನೋ ಹೇಳ್ತಿದ್ರು ಒಂದೊಂದು ಸತ್ತಿ ಯಾರ ಪೇಷಂಟ್ ಕರ್ಕೊಂಡ್ರೆ ತೇಜಸ್ಸಿನ ಶಕ್ತಿ ಉಪನಿಷತ್ ವಾಯು ಆಗ್ರಹ್ಯ ಆಕಾಶ ಅಧಿಪತಿ. ಹೊರಗಿನ ಪ್ರಪಂಚದಲ್ಲಿ ನೋಡಿ, ಹೊರಗಿನ ಪ್ರಪಂಚದಲ್ಲಿ ಮತ್ತೆ ನಾವು ನೋಡಿಕೊಳ್ಳುವ ತೇಜಸ್ಸಿನ ಕೆಲಸ ಅದು. ಹೊರಗಿನ ಪ್ರಪಂಚದಲ್ಲಿ ನಾವೇ ಮನಸ್ಸನ್ನು ಮನನ ಮಾಡಬೇಕು. ಹೊರಗಿನ ಪ್ರಪಂಚದಲ್ಲಿ ಇಂದ್ರನ ಕಾರ್ಯ ಏನು? ತೇಜಸ್ಸಿನ ನಿಯಾಮಕರಾಗಿ ತದ್ವಾ ಏನು? ವಾಯು ಮಾದೃಶ್ಯ ಆಕಾಶ ಅಧಿಪತಿ. ಮೊದಲು ಏನು ಹೇಳಿದ್ರು, ನೀರಿನ ಮಹತ್ವ ಇರುವಾಗ ಆಕಾಶದಿಂದ ಮಳೆ ಬಿದ್ದರೆ ಕಂಡ ಬೆಳೆಯುತ್ತೆ ಅಂತ ಜನ ಸಂತೋಷಪಡ್ತಾರೆ. ಆ ಮೇಲಿನಿಂದ ಜಲ ಅಭಿಷೇಕ ಮಾಡುವವನು ಅದ್ಭುತ ದೇವತೆ ಆಗಿರ್ತಕ್ಕಂಥ ಆಲಂಬಾನ. ಈಗಿರ್ತಾರೆ ಅದು ನೀರು ಬೀಳದೆ ಆಗ್ಬಿಡುತ್ತೆ. ನೀರು ಬೀಳೋದು ಬೀಳದೆ ಇರುವುದು ಅಂತಂದ್ರೆ ಆಯ್ತು, ನೀರು ಬಿದ್ದರೆ ಇದು ಬೆಳೆಯುತ್ತೆ, ನೀರು ಬೆಳೆದ್ರೆ ಬೆಳೆದು ನೀರು ಬೀಳೋದು ಕೂಡ ಹೇಗೆ ಮಾಡುತ್ತೆ ಅಂತ ನೀರಿನ ಮೇಲೆ ನಿಯಂತ್ರಣ ಇರೋದೇ ಆದ್ರೆ ತೇಜಸ್ಸು. ತತ್ವ ಏತತ್ವ ವಾಯು ಮಾದೃಶ್ಯ ಆಕಾಶ ಅಧಿಪತಿ. ಇಂದ್ರ ಏನ್ ಮಾಡ್ತಾನಂತ ಗೊತ್ತೋ, ಆಕಾಶದಲ್ಲಿ ಚಲಿಸತಕ್ಕಂಥ ಈ ವಾಯು ಅಂದ್ರೆ ಪ್ರವಾಹ ವಾಯು ಮತ್ತು ಅಹಂ ಪ್ರಾಣ ಇದ್ದಾರೆ, ಮಳೆ ಬರಿಸುವ ಜಲದೇವತೆ ಆಗಿರತಕ್ಕಂಥ ಅಹಂ ಪ್ರಾಣ ಮತ್ತು ಅನ್ನದ ದೇವತೆ ಆಗಿರತಕ್ಕಂಥ ಪ್ರವಾಹ ವಾಯು, ಇವರಿಬ್ಬರನ್ನ ಸ್ತಬ್ಧಗೊಳಿಸಿಕೊಂಡು ವಾಯು ಮಾದೃಶ್ಯ ಕೆಲಸ ಮಾಡಿಬಿಟ್ರೆ ಸ್ಟಾಪ್ ಇಟ್ಟು ಗಾಳಿ ಬೀಸುವುದು ನಿಂತುಕೊಂಡಿರುತ್ತೆ, ಆಕಾಶದಲ್ಲಿ ಗಾಳಿಯೇ ಇಲ್ಲ ಅಂತ ಆಗುತ್ತೆ, ಮತ್ತು ಬೇರೆ ಅಜಿತವಾಗಿ ಬೆಳೆಯುತ್ತೆ. ಅದೇ ತೇಜಸ್ಸು ಗಾಳಿ ಬೀಸ್ತಾ ಇದ್ರೆ ಗೊತ್ತಾಗುವುದಿಲ್ಲ ನಮ್ಗೆ ಸೆಕೆ ಉರಿ ಆಕಾಶದಲ್ಲಿ. ವಾಯು ಮಾದೃಶ್ಯ ಗಾಳಿ ಬೀಸಿದಾಗೆ ಸ್ತಬ್ಧಗೊಳಿಸಿಕೊಳ್ತಾರೆ, ಗಾಳಿ ಬೀಸಿದಾಗ ಸ್ತಬ್ಧಗೊಳಿಸಿ ಆಕಾಶ ಅಭಿತಪತಿ ಆಕಾಶವನ್ನು ಸುಟ್ಟುಬಿಡ್ತಾನೆ. ಅಂದ್ರೆ ಆಕಾಶದ ಉರಿ ತಾವು ಸೃಷ್ಟಿ ಮಾಡ್ತಾರೆ, ಜನರಿಗೆ ಉರಿ ಅದು ಬಿಡುತ್ತೆ. ಅವಾಗ ಜನ ಹೇಳ್ತಾರೆ ಏನು ಸದಾ ಆಗು, ಜನ ಹೇಳ್ತಾರೆ ಅವ್ರು ಇಂದ್ರ ಇಂದ್ರ ಏನು ಗೊತ್ತಿಲ್ಲ, ಅವ್ರು ಇಷ್ಟು ಗೊತ್ತಿದೇನು ನಿತಪತಿ ಯಶೋಚತಿ ನಿತಪತಿ ವರ್ಷಿಷ್ಯತಿವಾ ನಿತಪತಿ ಯಶೋಚತಿ ಏನು ಕಷ್ಟಪ್ಪ ಉರಿಯನ್ನು ತಡ್ಕೊಳ್ಳಿಕ್ಕೆ ಯಶೋಚತಿ ನಿತಪತಿ ಏನು ಸುಡ್ತಾ ಇದೆ ಸತ್ತಾಗ್ತಾ ಇದೆ ತಡ್ಕೊಳ್ಳಿಕ್ಕಾಗುವುದರ ಉರಿ. ಆದ್ದರಿಂದ ವರ್ಷಿಷ್ಯದಲ್ಲಿ ಸದ್ಯದಲ್ಲಿ ಮಳೆ ಇದೆ, ಅವಾಗ ಆಕಾಶದ ಹೀಟ್ ಪ್ರೊಡ್ಯೂಸ್ ಆದರೆ ಎಲ್ಲವಾದ ಪ್ರೊಡ್ಯೂಸ್ ಆಗುತ್ತೆ. ಅದರಿಂದ ಈ ಶೋಚತಿ ನಿಮ್ ಕಷ್ಟಪ್ಪ ಯಾಕೆ ನಿದ್ರಪತಿ ಕೈಯೆಲ್ಲ ಉರಿಯೋದು ಕುತ್ಕೊಳ್ಳಿಕ್ಕಾಗುತ್ತೆ ಸೆಕೆಯಲ್ಲಿ. ಆದ್ದರಿಂದ ವರ್ಷಿಷ್ಯದಲ್ಲಿ ಸದ್ಯ ಮಳೆ ಬಂದಿದೆ. ಇದು ಇಂದ್ರನೋ ಸೂರ್ಯನೋ ಯಾರ ಕಾರ್ಬಾರ ಅದು ಒಂದು ಗೊತ್ತಿದ್ದೀರಿ, ಇಷ್ಟು ವಿಷಯ ಅನುಭವದಿಂದ ಮನುಷ್ಯ ಹೇಳ್ತಾ ಇರ್ತಾರೆ. ಈ ಶೋಚತಿ ನಿದ್ರಪತಿ ವರ್ಷಿಷ್ಯದಿವಾ ಅದು ಯಾರು? ದೇವತೆ ದೇವತ ಪೂರ್ವ ಪಕ್ಷಿತ್ವ ಅದ ಪಕ್ಷದ ಜೊತೆ ಮೊದಲು ಸೆಖೆ ನಿರ್ಮಾಣ ಮಾಡಿ ಮತ್ತೆ ಮಳೆ ಬರುತ್ತೆ ಅಂತ ಹೇಳಿದರು. ಜನ ಹೇಳ್ತಾರೆ ಸೆಖೆ ಆಗ್ತಾ ಉಂಟಪ್ಪ ಅದ್ರ ಸದ್ಯ ಮಳೆ ಇದೆ ಅಂತ. ಯಾರು ಸೆಖೆ ಬರೆಸಿದವನು ಯಾರು ಮಳೆ ಬರೆಸುವವ? ತೇಜ ಏವತ ಪೂರ್ವ ದರ್ಶಯಿತ್ವ ತೇಜೋಮಾನಿಯಾಗಿರ್ತಕ್ಕಂಥ ಇಂದ್ರನೇ, ತೇಜ ಶಬ್ದವಚ್ಚನಾದ ತೇಜಸ್ಸಿನ ಅಭಿಮಾನಿಯಾದ ಇಂದ್ರನೇ ತತ್ ಪೂರ್ವ ದರ್ಶಯಿತ್ವ ಮೊದಲು ಕಾವನ್ನು ಸೃಷ್ಟಿ ಮಾಡಿ ನಮ್ಮನ್ನು ಬೇಯಿಸಿ ಅಥವಾ ಅಪಶ್ಯತೆ ಅನಲ್ಲಿ ಸೃಷ್ಟಿ ಮಾಡ್ತಾನೆ. ಅದರಿಂದ ಆ ಕಾವಿನಿಂದ ಆವಿಯಾಗಬೇಕು ನೀರು ನೆಲದ ನೀರು, ಅದು ಆವಿಯಾದ ನೀರು ಮತ್ತೆ ಸಂಘರ್ಷದಿಂದ ನೆಲಕ್ಕೆ ನೀರಾಗಿ ಸುರಿಬೇಕು. ಈ ಕೆಲಸ ಮಾಡತಕ್ಕವನು ಇಂದ್ರ. ಅಂದ್ರೆ ಅನೇಕ ದೇವತೆಗಳಿದ್ದಾರೆ, ಇಂದ್ರ ಮಳೆ ಬರೆಸುವುದು ಅನ್ನುವಂತಹ ಮಳೆ ಬರೆಸುವ ದೇವತೆ. ಪರ್ಜನ್ಯನು ಮಳೆ ಇದೆ ಅಂತ ಅವರು ಬಂದಿದ್ದಾರೆ, ಅವನು ಜೂನಿಯರ್ ಮೋಸ್ಟ್ ಆಫೀಸ್ ಇಂದ್ರ ಸ್ಟಾಫ್ ಇದ್ದಿರ್ಬಿಟ್ಟು ಅವನು ಏನು ಮಾಡುವಾಗಿಲ್ಲ. ಇಂದ್ರನ ಆಜ್ಞೆಯನ್ನ ಪಾಲನೆ ಮಾಡತಕ್ಕಂತಹ ಒಬ್ಬ ಜೂನಿಯರ್ ಆಫೀಸರ್ ಅವನು ಪರ್ಜನ್ಯ ನೋಡದ ದೇವತೆ ಹೌದು. ಆದ್ರೆ ಇಂದ್ರ ಮಳೆ ಸುರಿಸೋದ್ರೆ ಸ್ವಿಚ್ ಆನ್ ಮಾಡೋದು ಸ್ಟಾಪ್ ಅಂತ ಅಷ್ಟೇ ಆಗಿ ಅವರಿಗೇನು ಮತ್ತೇನಿಗೆ ಅಧಿಕಾರ ಪವರ್ ಇಲ್ಲ. ಇಂದ್ರನಿಗೂ ಕೂಡ ಅದನ್ನು ಇಂದ್ರನಿಗೆ ಪವರ್ ಇಲ್ಲ, ಮಳೆ ಬರೆಸುವ ಮಳೆ ಬರಿಸದೇ ಇರುವ ಪವರ್. ಇದನ್ನ ಇಂದ್ರನ ಈ ಪವರ್ ಅನ್ನು ಓರ್ನಲ್ಲಿ ಮಾತಾಡಿಕೊಂಡು ಇಬ್ಬರಿದ್ದಾರೆ ಪ್ರಾಣದೇವರು ಮಾತಾಡೋ. ಇದು ಎರಡು ಭಗವಂತ ಇಂದ್ರ ಅವನ ಶಕ್ತಿ ಭಗವಂತನನ್ನು ತೊಂದರೆ ಮಾಡಬೇಕು ಅಂತ ಏಳು ದಿವಸ ಮಳೆ ಸುರಿಸಿದ ಗೋಪುರದಲ್ಲಿ ಬೃಂದಾವನ. ಕಡೆ ಹೋಗಿ ಶರಣ ಅವಾಗ ಭಗವಂತ ಒಂದು ಮಾತು ಏನು ಅಂದ್ರೆ ಇಂದ್ರನಿಗೆ ಪೂಜೆ ಮಾಡಿದ್ರು, ಇಂದ್ರನಿಗೆ ಪೂಜೆ ಮಾಡಿದ್ರು ಇಂದ್ರ ಪೂಜೆ ಇಂದ್ರಯಜ್ಞ. ಅದಕ್ಕೆ ಕೃಷ್ಣ ಏನ್ ಹೇಳಿದ, ಇಂದ್ರನಿಗೆ ಯಾಕೆ ಪೂಜೆ ಮಾಡಬೇಕು? ಮಳೆ ಕೊಡ್ತಾನೆ ನಿಮಗೆ ಮಳೆಯನ್ನು ಅನುಭವಿಸುವ ಯೋಗ ಇದ್ರೆ ಇಂದ್ರ ಮಳೆ ಕೊಡಲೇಬೇಕು. ನಿಮಗೆ ಮಳೆಯನ್ನು ಅನುಭವಿಸದೆ ಸೆಕೆಯಲ್ಲಿ ದೈವ ಯೋಗ ಇದ್ರೆ ಇಂದ್ರ ಮಳೆ ಕೊಡಲಾರ. ಅದೇ ಇಷ್ಟೇ ಇದಕ್ಕೆ ನಿಂತರೆ ನಾನು ಅವನಿಗೆ ಮಳೆ ಅನೇ ಶಯನ ಜೀವೀಂದ್ರನ ಏನಿಂದ್ರ ಅವ ಏನ್ ಮಾಡ್ತಾನೆ ಅವ ನಿಮ್ಗೆ ಮಳೆ ಕೊಡೋ ತಾಕತ್ತು ಇಲ್ಲ ಮಳೆ ನಿಲ್ಲಿಸೋ ತಾಕತ್ತು ಇಲ್ಲ ಮತ್ತೆ ಸ್ವಂತ ಕರ್ಮ ಅನ್ನುವಂಥದ್ದ ಅವರವರ ಕರ್ಮ ಅಂತಕ್ಕಂಥ ಫಲ ಬರೋದು ಅವ್ನು ಕೊಡುವಂತ ನೀವು ಮಾಡಿದ್ದಾನೆ ಅವ್ನು ಕೊಡ್ಲೇಬೇಕು ನೀವು ಮಾಡಲಿಲ್ಲ ಅಂದ್ರೆ ಕೊಡೋ ಐದಿದ್ದ ಅವ್ರು ಯಾವುದೇ ಅವ್ರು ಏನು ಕೆಡಿತ ಪಾಲಕರಿಗೆಲ್ಲ ವಿಸ್ಮಯ ಹಾಗೆ ಮಾಡಿ ಇಂದ್ರನ ತೇಜಸ್ಸಿನ ನಿಯಂತ್ರಣವನ್ನ ನಿಯಂತ್ರಣ ಮಾಡಿದ ಶಕ್ತಿ ತಾನು ಅಂತ ತೋರಿಸಿಕೊಂಡಿದ್ದಾರೆ. ಯಾಕೆಂದರೆ ಇದಕ್ಕೆ ನಾವು ಇವರ ಕಥೆಯಲ್ಲಿ ನೋಡಿದ್ದೇವೆ, ಶ್ವೇತಕೇತು ಉದ್ದಾಲಕನ ಕಥೆ. ಅಲ್ಲಿ ತೇಜಸ್ಸಿನ ಅಭಿಮಾನಿಗಳು ಯಾರು ಅಂದ್ರೆ ಲಕ್ಷ್ಮಿ ಮತ್ತು ಬ್ರಹ್ಮ. ಅದರಿಂದ ಪ್ರಾಣದೇವರಿಗೆ ಅದನ್ನು ನಿಯಂತ್ರಣ ಮಾಡುವ ಮುಖ್ಯ ನಿಯಾಮಕರವರು ತೇಜಸ್ಸಿಗೆ. ಇವರು ಅವಾಂತರ ಇತರ ಕೂಡ ನಮಗೆ ಮೇಲೆ ಹೋಗುವಾಗ ಒಂದು ಮುಖ್ಯ ಸಂಗತಿ ಆದರೆ ಮೇಲಿನವರಿಗೆ ಬಹಳ ಜೂನಿಯರ್ ಮೋಸ್ಟರು ಇತರನ್ನು ತೇಜಸ್ಸು ನಿಯಂತ್ರಣ ಮಾಡುವನು ಅನ್ನೋದು ಬ್ರಹ್ಮದೇವರಿಗೆ ನಗಕ್ಕೆ. ಬ್ರಹ್ಮದೇವರಿಗೆ ನಗನ್ಯ ಅಂದರೆ ಲಕ್ಷ್ಮಿಗೆ ನಾರಾಯಣರಿಗೆ ಯಾವ ಲೆಕ್ಕ? ಅದಕ್ಕೆ ಆಚಾರ್ಯರು ಯಾತ್ರೆ ಸುಬ್ರಹ್ಮಣ್ಯದ ಹತ್ರ ರಾಮಕುಂಜ ಅಂತ ಒಂದು ಊರಿದೆ, ಅದರ ಹತ್ರ ಇಳಿತದೆ ಅಂತ ಒಂದು ಎಕ್ಕೆ ಮಠ ಎಕ್ಕೆ ಎಕ್ಕೆ ಮಠ ಅಂತ ಈ ಒಂದು ಮಠ ಇದೆ. ಅದು ಅದನ್ನ ಇಳಿತದೆ ಇಳಿತದೆ ಅಂತ ಹಿಂದೆ ಮತ್ತು ಇದು ಉಲ್ಲೇಖ ಮಾಡಿದ್ದಾರೆ. ಆ ಊರಿನ ಹೆಸರು ಈ ಎಲ್ಲ ಇಳಿತದೆ ಅಂತ ಹೇಳೋದಾಗಿ ಸರಿದಂತರ ಸರಿದಂತರ ಅಂತ ಮಂಚಿದ್ರು. ಸರಿದಂತರ ಸರಿದಂದ್ರೆ ಕೊಡೆ ಅಂತರ ಅಂದ್ರೆ ಏನೆ ಅಂತರ ಅಂದ್ರೆ ಏನೆ ಸರಿತಂದ್ರೆ ಬೆಳೆ ಬೆಳೆಗೆ ತುಳುವಿನಲ್ಲಿ ತುದೆ ಅಂತರ ಅಂದ್ರೆ ಇದೆ ಅದ್ರಲ್ಲಿ ಇದೇ ತುದೆ ಇದೇ ತುದೆ ಎಂಬುದು ಸರಿದಂತರ ಅನ್ನುವ ಗ್ರಾಮದ ತಳೋ ಭಾಷೆಯಲ್ಲಿ ಲೋಕಲ್ ನೇಮ್ ಆ ಕಾಲದಲ್ಲಿ. ಅದಕ್ಕೆ ಈಗ ಅದನ್ನು ಎರ್ಕಿ ಮಠ ಎರ್ಕಿ ಮಠ ಅಂತ ಎರ್ಕಿ ಅಂದ್ರೆ ಎರಕ್ಕಿ ಎರಕ್ಕಿ ಒಂದು ಎರಕ್ಕಿ ಅಂತ ಎರಕ್ಕಿಂದ ಇದೆ ಅದೇ ಎರೆ ಒಂದು ಮೂಲ ಕಾರ್ನರ್ ಅದು ಅಲ್ಲಿ ಒಂದು ಮಠ ಅಂತ. ಮಠ ಅಂದ್ರಲ್ಲಿ ಸ್ವಾಮಿಗಳಿಲ್ಲ, ಮಠ ಅಂದ್ರೆ ಸ್ವಾಮಿಗಳು ಇರಬೇಕಾಗಿಲ್ಲ, ಇಲ್ಲಿ ತಪ್ಪು ಕಲ್ಪನೆ ಅಷ್ಟೇ. ಮಠ ಅಂದ್ರೆ ಸ್ವಾಮಿಗಳು ಇರೋದಾದ ಅಂತ ಒಂದು ಲೋಕದಲ್ಲಿ ಉಳಿದು ಬಂದದ್ದು. ಮಠ ಅಂತಂದ್ರೆ ಶಾಸ್ತ್ರಾಧ್ಯಯನ ನಡೆಯುವ ವಿದ್ಯಾ ಹಾಸ್ಟೆಲ್ ಇರ್ತದೆ, ವಿದ್ಯಾರ್ಥಿಗಳ ಹಾಸ್ಟೆಲ್ಗೆ ಸಂಸ್ಕೃತಿ ಮಠ ಅಂದ್ರೆ ಮಠ ಛಾತ್ರಾದಿ ನಿಲಯ ಅಂತ. ವಿದ್ಯಾರ್ಥಿಗಳು ಅಧ್ಯಯನ ಮಾಡಿಕೊಂಡು ವಸತಿ ಮಾಡ್ತಾರಲ್ಲ ವಿದ್ಯಾರ್ಥಿ ನಿಲಯ ಅಂತ ಮಠ ಅಂದ್ರೆ ಸನ್ಯಾಸಿ ನಿಲಯ ಅಲ್ಲ. ಈಗ ವಿದ್ಯಾರ್ಥಿಗಳೇ ಇಲ್ಲದೆ ಇರುವ ಮಠಗಳಲ್ಲಿ ಸನ್ಯಾಸಿಗಳು ಇರ್ಬೋದು. ಅದು ಮಠಾಧ್ಯಾಕರದಲ್ಲಿ ಸನ್ಯಾಸಿಗಳು ಸನ್ಯಾಸಿಗಳು ವಿದ್ಯಾರ್ಥಿಗಳು ಪಾಠ ಕೇಳ್ಕೊಂಡಿರ್ತಾರೆ ಅಂತ ಮಠ ಅಂತ ಕರೆದರು. ಈಗ ವಿದ್ಯಾರ್ಥಿಗಳು ಲೋ ಅಡ್ಮಿಷನ್ ಬೋರ್ಡ್ ಹಾಕಿಬಿಟ್ಟು ಮಾಡಿದ್ರು, ಆದರೂ ಮಠ ಆಗಿಬಿಡ್ತಾರೆ. ಜ್ಞಾನಕ್ಕೆ ಪ್ರವೇಶ ಇಲ್ಲದೆ ಇದ್ರು ಮಠ. ಅದಕ್ಕೆ ಮಠ ಅಂದ್ರೆ ಎಲ್ಲಿ ಜ್ಞಾನದ ನಿರಂತರ ಪಾಠ ಪ್ರವಚನ ನಡೀತದೆ ಅದು ಮಠ. ಅದರಿಂದ ಅಲ್ಲಿ ಎರ್ಕಿ ಮಠಾಧ್ಯಾಕೆ ಅಂತಂದ್ರೆ ಅಲ್ಲಿ ಆಚಾರ್ಯರು ಆ ಮನೆಗೆ ಹೋಗಿದ್ದರು ಹದಿಮೂರನೇ ಶತಮಾನದಲ್ಲಿ. ಆ ಮನೆಯಲ್ಲಿ ಅವರಿಗೆ ಒಂದು ದೇವತಾ ವಿಗ್ರಹ ಕೊಟ್ಟಿದ್ದಾರೆ, ಕೇಶವ ಕೇಶವ ಮೂರ್ತಿಯನ್ನು ಕೊಟ್ಟಿದ್ದಾರೆ. ಗುರುವಾಗಿರತಕ್ಕಂತಹ ಕೇಶವ ಮೂರ್ತಿಯನ್ನು ಕೊಟ್ಟಿದ್ದಾರೆ ಆ ಮನೆಯಲ್ಲಿ. ಅದೇ ಅರ್ಚಿತ ಸಂಸ್ಕೃತ ಅಲ್ಲಿಂದ ಬರ್ತಾ ಕೃಷ್ಣಾಮೃತ ಮಹಾನ್ ರಚನೆ ಮಾಡುವ ಅರ್ಚಿತ ಸಂಸ್ಕೃತೋಖ್ಯಾತ ಕೀರ್ತಿತ ಕಥಿತ ಶ್ರುತ ಯೋಧದ ಅಂತಿಮಂತಿ ಸಮಾಮೃಕ್ಷದು ಕೇಶವ. ಅದೇ ಕೇಶವನನ್ನ ಸ್ತೋತ್ರ ಮಾಡಿ ಕೃಷ್ಣಾಮೃತ ಮಹಾನ್ ರಚನೆ ಮಾಡಿ ಅಲ್ಲಿಂದ ವಿಜಯ ವಿಜಯ ಬಂದು ಅಲ್ಲಿಂದ ವಿಜಯ ನಡ್ಕೊಂಡು ಬಂದಿತ್ತು. ಅಲ್ಲಿಂದ ವಿಜಯ ಬರ್ಲಿಕ್ಕೆ ನಡ್ಕೊಂಡು ಬರ್ಲಿಕ್ಕೆ ಒಂದು 25 ಇಪ್ಪತ್ತು 40 ಕಿಲೋಮೀಟರ್ ಆಗುತ್ತೆ. ಈಗ ಹಿಂದೆ ಒಳದಾರಲ್ಲಿ ಹತ್ತಿರ ಇತ್ತು. ಅಲ್ಲಿಂದ ವಿಜಯ ಬಂದು ಅಲ್ಲಿಂದ ಬೆಳಗ್ಗೆ ಬರೆದವರು ಆ ಖಂಡ ನಡ್ಕೊಂಡು ಬಂದು ವಿಜಯ ಬಂದು ಮತ್ತೆ ಬಂದು ಯಾರು ಅಲ್ಲಿಂದ ಅಲ್ಲಿ 20-25 ಕಿಲೋಮೀಟರ್ ಖಂಡಿತ ಆಗ್ಬೋದು ನಡ್ಕೊಂಡು ಬಂದು ಅಲ್ಲಿ ಬಂದು ಅಲ್ಲಿ ಗುಜರೆಯಲ್ಲಿ ಇರತಕ್ಕಂತಹ ಒಬ್ಬ ಎಡಪಾಡಿದ್ದಾರೆ ಹೆಸರು ನೋಡಿ ಇದೇ ಪಾಡಿದ್ದಾಯ ಇಲ್ಲಿ ಇದೇ ತುದೆ ಅಲ್ಲಿ ಇದೇ ಪಾಡಿದ್ದಾಯ ಪಾಡಿದ್ರೆ ಹಾಡಿ ಹಾಡು ಮನೆಯಲ್ಲಿ ತೋಟದಲ್ಲಿ ತರಳೆ ಕಟ್ಟಿ ತರಳೆ ಹಾಕ್ಲಿಕ್ಕೆ ಮತ್ತೆ ಅಡಿಗೆ ಕಟ್ಟಿಗೆಯನ್ನು ತಿಳಿಸಲಿಕ್ಕೆ ಒಂದು ಹಾಡಿ ಇರುತ್ತೆ ಮನೆಗೆ ತಾಗಿ ಬಂದು ಆ ಹಾಡಿ ಇರುವವರು ಪಾಡಿದ್ದಾಯ ಅದು ಎಲ್ಲಿದೆ ಅಂದ್ರೆ ಒಂದು ಎಡೆಯಲ್ಲಿದೆ ಕೂತ ಒಂದು ಮೂಲೆಯಲ್ಲಿ ಎಡಕ್ಕೆ ಎಡೆಯಲ್ಲಿದೆ ಯಾಕಂದ್ರೆ ಎಡ ಪಾಡಿದ್ದಾಯ ಅಂತ ಅವರು ಯಾಜ್ಞಿಕರು ಅವರಿಗೋಸ್ಕರ ಇದನ್ನು ಬರ್ಕೊಟ್ಟಂತ ಆಚಾರ ಅದಕ್ಕೆ ಬರುವ ಅಲ್ಲಿ ಕೇಶವ ಮೂರ್ತಿಯನ್ನು ಕೊಟ್ಟರು ಕೇಶವನ್ನು ಸ್ಮರಣೆ ಮಾಡಿಕೊಂಡು ಕೃಷ್ಣಾಮೃತವನ್ನು ನಮ್ಮ ಎಡೆಪಾಡಿದ್ದಾರೆ ಆ ಎಡೆಪಾಡಿದ್ದಾರೆ ಮಕ್ಕಳಿಗೆ ಮನೆಯಲ್ಲಿ ಆಚಾರವಾಗ್ತದೆ. ಆ ಮನೆ ಇವತ್ತಿಗೂ ಉಂಟು ಬಾಯ ಅಷ್ಟೇ. ಇನ್ನು ಪ್ರಾಯ ವರ್ಷ ಅವರು ಇರ್ಲಿಕ್ಕಿಲ್ಲ, ನಮ್ದು ಜೀವನವಾಗಿರ್ತದೆ. ಆ ಮನೆ ನೋಡಬೇಕು ಅಂತ ಆಚಾರ ಕಾಲದಲ್ಲಿ ಹಾಕಿದ್ದಕ್ಕೆ ಇದು ವಿಚಾರ. ಆದ್ರೆ ಆ ಸುತ್ತಮುತ್ತಲಿನ ಮನೆಗಳೆಲ್ಲ ಆ ಬೇರೆ ಪಾಲನವರು ಅದೆಲ್ಲ ಆ ಮನೆಯನ್ನು ಉರುಳಿಸಿ ಕಾಂಕ್ರೀಟ್ ನ ಕಟ್ಟಡ ಕಟ್ಟಿದ್ದೀರಾ. ಇದೊಂದು ಆಚಾರ ರೂಪದ್ದು, ಆಚಾರ ಪ್ರತೀಕ ಆಚಾರ ಪದ್ಧತಿಯನ್ನು ಪೂಜೆಗಾಗಿರ್ಬಹುದು, ಶ್ರದ್ಧೆಗೋಸ್ಕರ ಆ ಮನೆ ಹಾಗೆ ಉಳಿಸಿದ್ದಾರೆ. ಆದ್ರೆ ಹೆಚ್ಚಿನ ಸೂಳಿಯಲ್ಲ, ಬಹಳ ಸಿದ್ಧರಾಗಿದೆ. ಒಳಗೆ ಕತ್ತಲೋ ಕತ್ತಲು, ಸಣ್ಣ ಸಣ್ಣ ಕಿಟಕಿಗಳು, ಹುಡುಕು ಗೋಡೆ ಹುಡುಕು ಮಾಡುವ ಹಾಗೆ ಇದೆ ಮನೆ. ಅಲ್ಲಿಂದ ಅದೇ ಹೆಬ್ಬಾಡಿದ್ದಾರೆ ಮನೆಗೆ ಬರುವಾಗ ದಾರಿಯಲ್ಲಿ ಈ ಗ್ರಂಥ ರಕ್ಷಣೆ ಮಾಡಿ ಹೆಬ್ಬಾಡಿದ್ದಾರೆ. ಆ ಎರಕ್ಕೆ ಮಠದಲ್ಲಿ ಉಳ್ಕೊಂಡ್ರು. ಉಳ್ಕೊಂಡಾಗ ಏನಾಯ್ತು ಅಂದ್ರೆ, ಹೀಗೆ ಜನ ಎಲ್ಲ ತರಬೇತಿ ಮನೆ ಆಚಾರ ಬಂದ್ಬಿಟ್ಟಿದ. ಮನೆ ಬಂದಾಗ ಇವರಿಗೆಲ್ಲ ತರಬೇತಿ ಬಂದವರು ಏನಂದ್ರೆ, ಯಶೋಚಿತಿ ಯಜಪತಿ ಯೋ ಸಖೆ ಮನೆ ಕಡೆಯಲ್ಲಿ ನೀರಿಲ್ಲ. ಸ್ವಾಮಿಗಳು ಬಂದ್ಬಿಟ್ಟಿದ್ದಾರೆ, ದೊಡ್ಡವರು ಎದುಗಳು, ನೀರಿಲ್ಲ ಇರಬಹುದು. ಆ ಮನೆಯವರಿಗೆ ಚಿಂತೆ, ಅವರು ಯಶೋಚಿತಿ ನಿಜಪತಿ ಸುಡ್ತಾ ಇದ್ರೆ ಮೇಲೆ ಸಖೆ ಕಾವು ನೀರಿಲ್ಲ, ಸ್ವಾಮಿಗೆ ಸ್ನಾನಕ್ಕೆ ನೀರಿಲ್ಲ, ಏನ್ ಮಾಡೋಣ, ನೀರಿಲ್ಲ ಹೋಗ್ರಿ ತೊಳಗ. ಅಷ್ಟು ಬಹಳ ಗಾಬರಿ ಬಂದಿದ್ದಾರೆ ಮನೆಯವರೆಲ್ಲ. ಅಚ್ಚರಿ ಸುಂದರ ಏನು ಬಾ ಏನಂತೆ ಅಂತ ಅವಗಾಹನ ಸ್ನಾನಕ್ಕೆ ಕೆರೆ ಬಗ್ಗೆ ಹೋಗಿದೆ, ಏನು ಮಾಡಲು ಗೊತ್ತಿಲ್ಲ ಅಂತ. ಅದಕ್ಕೆ ಅದಕ್ಕೆ ನೀನು ಯೋಚನೆ ಮಾಡೋದು, ನಮ್ಮ ಸ್ನಾನ ವ್ಯವಸ್ಥೆ ನಾವು ಮಾಡ್ಕೊತೀವಿ ಅಂತ ಪ್ರಾರಂಭಿಸಿದ್ರು. ನೋಡವೇ ಇಲ್ಲ, ಸೆಖೆ ಅಂದ್ರೆ ವಿಪರೀತ ಸೆಖೆ. ನೀನು ಬಗ್ಗೆ ಹೋಗಿದೆ ಕೆರೆ ಅಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗ ಮಳೆ ಬರ್ತದೆ. ಯಾಕೆ ಹೇಳಿದ್ರೆ ಇಂದಿರನರು ಸತ್ತೀರದವರು ಬಂದು ಕಾಡದೇವರು ಇನ್ನೊಂದು ಭಗವಂತ ಇವರಿಬ್ಬರು ಯಾವ ನಿಯಮಕ್ಕೂ ಸಿಗದವರು. ಹಾಗೆ ಆಚೆ ಅದೊಂದು ಮಳೆ ಬರೆಸಿದರು. ಅಷ್ಟೇ ಆ ಕೆರೆ ತುಂಬಿತು ಮಳೆ ನಿಂತು ಮತ್ತೆ ಮಳೆ ಬರಲಿ ಪುನಃ ಬೇಸಿಗೆ. ಆಚಾರ ಸ್ನಾನ ಮಾಡಿದ್ರು, ಅದೇ ಅವರಿಗೆ ಅವರು ಪೂಜೆ ಮಾಡಿದ್ರು, ಅವರಿಗೆ ಅನುಗ್ರಹ ಮಾಡಿದ್ರು. ಅವರಿಗೆ ಮಠಾಂತ ಬಂದಾವತ್ತೆ, ಅದರಿಂದ ನೀವು ಪಾಠ ಪ್ರವಚನ ಮಾಡ್ಕೊಂಡಿದ್ರಿ. ಆಮೇಲೆ ಈ ಇಡೀ ಪರಿವ ಇದು ಇಲ್ಲಿ ಸುತ್ತಮುತ್ತ ಎಲ್ಲ ನೀವು ಆಚಾರ ಸ್ಥಾನದಲ್ಲಿ ಇರ್ರಿ. ಇಲ್ಲಿ ಯಾರಿಗೆ ವೈಷ್ಣವ ನಿಲ್ಲಿಸಬೇಕು ಅನುಕೂಲ ಇಂತ ಅದ್ರ ಇವತ್ತಿಗೂ ಆ ಮಠದ ಆ ಮನೆಯಲ್ಲಿ ಇರ್ತಕ್ಕಂಥ ಗೃಹಸ್ಥರು ಉಗ್ರಾಧಾರಣೆ ಮಾಡ್ತಾರೆ. ದೀಕ್ಷೆ ಯಾರು ಬಂದರೂ ಮಾಡ್ತಾರೆ ಉಗ್ರಾಧಾರಣೆ. ಸಾಮಾನ್ಯವಾಗಿ ಸ್ವಾಮಿಗಳು ಮಾತ್ರ ಮಾಡುದು ಅಂತ ನೋಡಿ, ಅದೇನು ಶಾಸ್ತ್ರ ಅಲ್ಲ ನೋಡಿ. ಇಲ್ಲದೇ ಸ್ವಾಮಿಗಳೇ ಮಾಡಬೇಕು, ಅದನ್ನು ಯಾರು ಗುರುಮಠವೋ ಆ ಗುರುಮಠ ಸ್ವಾಮಿಗಳೇ ಮಾಡಬೇಕು. ಗುರುವರು ಮಾಡಿಬಿಟ್ಟು ವಹಿಸ್ಕೊಂಡು ಬರೋಲ್ಲ, ಎಲ್ಲ ರೂಢಿಯಿಂದ ಬಂದಿರೋದು. ಎಲ್ಲ ಶಿಷ್ಯರ ಮೇಲೆ ಹಕ್ಕು ಸ್ಥಾಪನೆ ಮಾಡಲಿಕ್ಕೆ ಮಠಗಳವರು ಮಾಡಿಕೊಂಡ ನಿಯಮಗಳು, ಅದೇನು ಶಾಸ್ತ್ರ ಅಲ್ಲ ಇಲ್ಲಿ. ಆದ್ರೆ ಸಾಮಾನ್ಯ ಗೃಹಸ್ಥ ಯಾರಂತೂ ಮಾಡೋದು, ಎಲ್ಲ ಕಡೆಯೂ ಒಬ್ಬರೆಲ್ಲ ಒಂದು ಸ್ವಾಮಿಗಳಿಂದ ಮುದ್ರಾಧಾರಣೆ ಮಾಡಿಸಿಕೊಳ್ಳೋದು, ದೀಕ್ಷೆ ಗುರುಗಳಿಂದ ದೀಕ್ಷೆ ತಗೊಳ್ಳೋದು. ಆ ಕೆಲಸ ಯಾಕೆ ಸ್ವಾಮಿಯನ್ನು ತಗೊಳ್ಳೋದು ಅಂದ್ರೆ ಗುರುಗಳಿಂದ ಅದು ದೀಕ್ಷೆ ತಗೊಳ್ಳೋದು, ವೈಷ್ಣವ ದೀಕ್ಷೆ. ಅದಕ್ಕೆ ಗುರುಗಳನ್ನು ತಗೊಳ್ಳೋದು ಅಂತ ಸನ್ಯಾಸಿಗಳು ತಗೊಳ್ಳಿ. ಅಲ್ಲಿ ಒಂದು ಕಡೆ ಮಾತ್ರ ಇದಕ್ಕೆ ಅಪವಾದ. ಆ ಮನೆಯ ಗೃಹಸ್ಥರು ಉಪಾಧ್ಯಾಯರು ಅಂತರು, ಹೆಚ್ಚು ಉಪಾಧ್ಯಾಯರು ಅಂತ ಅವರು ಇವತ್ತಿಗೂ ಆ ಮನೆ ಬರ್ತಾರೆ. ಏಕಾದಶಿ ಪ್ರಥಮ ಏಕಾದಶಿ ದಿವಸ ಸುದರ್ಶನ ಹೋಮ ಮಾಡಿ ಎಲ್ಲರಿಗೂ ತಪ್ಪ ಮುಂದಾಚರಣೆ ಮಾಡ್ತಾರೆ. ಅದು ಆಚಾರ ಕಾಲದಿಂದ ಆಚರಣೆಯಲ್ಲಿದೆ. ಅದನ್ನ ಯಾರು ಪಕ್ಕದಲ್ಲಿ ಸುಬ್ರಹ್ಮಣ್ಯ ಮಠ ಇದೆ, ಅವರು ಆ ಸುಬ್ರಹ್ಮಣ್ಯ ಮಠದ ಸ್ವಾಮಿಗಳು ಯಾರು ಆಕ್ಷೇಪವಾಗಿಲ್ಲ. ಯಾಕೆಂದ್ರೆ ಆಚಾರ ಕಾಲದಿಂದ ನಡ್ಕೊಂಡು ಬಂದದ್ದು ಮಠದ ಸ್ವಾಮಿಗಳಿಗೆ ಉತ್ತರಾಧಾರಣ ಮಾಡುವ ಹಕ್ಕು ಎಷ್ಟು ಅಷ್ಟೇ ಹಕ್ಕವರಿಗೆ. ಅದು ಒಂದು ಮನೆಗೆ ಮಾತ್ರ, ಅದು ಯಾಕೆಂದ್ರೆ ಅದೊಂದು ಇತಿಹಾಸದ ಚಿತ್ರ ಮನೆ. ಮಳೆ ಇಲ್ಲದೆ ಇದ್ದಾಗ ಆಚಾರ್ಯರು ಬಂದು, ಆಚಾರ್ಯರು ಬಂದ ತಕ್ಷಣ ಮಳೆ ಬಂದು ಆ ಕೆರೆ ತುಂಬಿ ಆಮೇಲೆ ನಾನು ಕೇಳಿದ್ದೇನೆ ಅದನ್ನು ಟೆಸ್ಟ್ ಮಾಡಬೇಕು ಪ್ರಾಯ ಹಾಗೆ ಹೇಳ್ತಾರೆ. ಆವತ್ತಿನ ನಂತರ ಯಾವತ್ತೂ ಆ ಕೆರೆಯ ನೀರು ಬರ್ತಿಲ್ಲ. ಅದು ಆವತ್ತು ಮಳೆ ಬಂದ ಮೇಲೆ ನೀರು ಬಂದಿತ್ತು. ಇದು ಯಾಕೆ ವಿಷಯ ಇದೆ ಅಂದ್ರೆ, ಯಜಪತಿ ನಿಶೋಚತಿ ಯಜಪತಿ ವರ್ಷಿಷ್ಯತಿ ವೈ ಅನ್ನೋದು ಇಂದೊತ್ತಿಗೆ ಸಂಬಂಧಪಟ್ಟದ್ದು ಇಲ್ಲಿ ಹೇಳ್ತಾರೆ. ಅದಕ್ಕಿಂತ ಮೇಲೆ ಅಂದ್ರೆ ವಾಯುದೇವರಿಗೆ ಭಗವಂತರಿಗೆ, ಅದು ಬಿಟ್ಟರೆ ಇಂದುನಿಗೆ ಸಂಬಂಧಪಟ್ಟ ಸೂರ್ಯನಿಗೆ ಪರ್ಜನ್ಯನಿಗೆ ಅಲ್ಲ. ಸೂರ್ಯ ಪರ್ಜನ್ಯನು ಕೂಡ ಮೋಡವನ್ನ ಆದಿಯಾಗಿ ಮೋಡವನ್ನ ಮೇಲೆ ಮಾಡುವುದು ಸೂರ್ಯ. ಆ ಮೋಡ ಭೀಮಾ ದೇವತೆ ಪರ್ಜನ್ಯ, ಇವರೆಲ್ಲ ಅವಾಂತರ ದೇವ ಇಂದ್ರ ಎಂದರೆ ಭಾಗವತದಲ್ಲಿ ಆ ಮಕ್ಕ ಸಿಗುತ್ತಾರೆ. ಕೃಷ್ಣನ ವಿರುದ್ಧ ಮಳೆ ಬಡಿಸಿದವನು ಸೂರ್ಯ ಅಲ್ಲ, ಮಳೆ ಬಿಡುವವನು ಇಂದ್ರ. ಅದನ್ನು ಇಂದ್ರ ಪೂಜೆ ಮಾಡಬೇಕು ಸ್ಪಷ್ಟ ಭಾಗವತ ಹೇಳ್ತಾರೆ. ಅದೇ ಮಳೆ ಬಡಿಸುವ ಇಂದ್ರ ಇಲ್ಲಿ ಕೀರಿಶಬ್ದ ಅಂಶ ಆಯ್ತು. ಇನ್ನು ಮುಂದೆ ಇನ್ನೊಂದು ರೀತಿಯಿಂದ ಸುಖ ಆಯ್ತು, ಸಂಕಟ ಆಯ್ತು. ಅದನ್ನು ವರ್ಷಿಷ್ಯತಿ ವೈ ದೇವದ ಪೂರ್ವ ದರ್ಶಿತ ಆ ಪಾಪಸ್ಸಿದೆ. ಆಮೇಲೆ ಹೇಳ್ತಾರೆ ತದೇತದ ಊರ್ಧ್ವಾಭಿಶ್ಚ ತಿರಶ್ಚಿ ನಿಶ್ಚ ವಿದ್ಯುದ್ಭಿ ಆಪ್ರಾದಾಚರಂತಿ ತದಾ ಆಪುಹು ವಿದ್ಯೋತನೆ ಸ್ಮರಣೆಯಲ್ಲಿ ವರ್ಷಿಷ್ಯತಿ ವೈ. ಆಮೇಲೆ ಅದೇ ರೀತಿ ಉರಿ ಜಾಸ್ತಿ ಆಯ್ತು, ಜಾಸ್ತಿ ಆಯ್ತು, ಜಾಸ್ತಿ ಆಯ್ತು. ಇದ್ದಕ್ಕಿದ್ದ ಹಾಗೆ ಮಿಂಚು ಮಿಂಚಲು ಶುರುವಾಯಿತು. ಊರ್ಧ್ವಾಭಿಶ್ಚ ತಿರಶ್ಚಿ ನಿಶ್ಚ ಮಿಂಚು ಎರಡು ತರದ ಮಿಂಚು ಒಂದು ನೆಲದಿಂದ ಆಕಾಶದ ತರದ ನೇರ ಚಿಮ್ಮುವ ಮಿಂಚು ಒಂದು ಆಕಾಶದಿಂದ ಹರಿಸಾಂತಲ್ಲ ಚಿಮ್ಮುವ ಮಿಂಚು ಊರ್ಧ್ವಾಭಿಶ್ಚ ತಿರಶ್ಚಿ ನಿಶ್ಚ ಅಂತ ಎರಡು ತರದ ಮಿಂಚು ಅದು ಮೇಲಿನಿಂದ ತಿರಶ್ಚಿ ಮಿಂಚು ಉಂಟಲ್ಲ ಅದು ಅದಕ್ಕೆ ಭೂಮಿಯಿಂದ ಅಪಾಯ ಇಲ್ಲ, ಭೂಮಿಗೆ ಅಪಾಯ ಇಲ್ಲ. ಅದು ಆಕಾಶದಲ್ಲೇ ಮಿಂಚು ಸಿಗಿಲು ಹೊಡೆದು ಹೊಡೆದು ಏನಾಗ್ತದೆ ಈ ಊರ್ಧ್ವಾಭಿ ಉಂಟಲ್ಲ